ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಓಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮೈಸೂರಿನಲ್ಲಿ ಮನೆ ಹೊಂದುವ ಸುವರ್ಣಾವಕಾಶ ಮತ್ತೆ ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರತಿಷ್ಠಿತ ಬಡಾವಣೆಗಳ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳ ಈ ಹರಾಜು ಆರಂಭಗೊಂಡಿದೆ. ಹರಾಜಿನಲ್ಲಿ ಭಾಗವಹಿಸಲು ಮೊದಲ ಹಂತದ ನೋಂದಣಿಗೆ ಜುಲೈ 19, ಎರಡನೇ ಹಂತದ ನೋಂದಣಿಗೆ ಜುಲೈ 22, 3 ಮತ್ತು 4 ಹಂತದ ನೋಂದಣಿಗೆ ಜುಲೈ 26 ಕೊನೆಯ ದಿನ. ತ್ವರೆ ಮಾಡಿ ನೋಂದಣಿಗೆ ಭೇಟಿ ನೀಡಿ www.eproc.karnataka.gov.in. ಹೆಚ್ಚಿನ ಮಾಹಿತಿಗಾಗಿ www.moodamysore.gov.in. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ನಿಯಂತ್ರಣವನ್ನು ಕುರಿತು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿ ಗೋವಿಂದರಾಜು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಸಿ ಗೋವಿಂದರಾಜು ಅವರು. ನಮಸ್ಕಾರ ಡಾಕ್ಟರ್ ಗೋವಿಂದರಾಜು ಅವರೇ. ನಮಗೆಲ್ಲ ಗೊತ್ತಿದೆ ಗೋವಿಂದರಾಜು ಅವರೇ, ಮೈಸೂರು ಜಿಲ್ಲೆಯಲ್ಲಿ ಹಾಗೇನೆ ಚಾಮರಾಜನಗರ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ, ಅದರಲ್ಲೂ ಮುಸುಕಿನ ಜೋಳದ ಬೆಳೆ ಇರುವಂತಹ ಕ್ಷೇತ್ರಗಳಲ್ಲಿ ಕಳೆದ ವರ್ಷ ಸಹ ಈ ಫಾಲ್ ಸೈನಿಕ ಹುಳು ಲದ್ದಿ ಹುಳುವಿನ ಬಾಧೆ ಅಲ್ಲಲ್ಲಿ ಕಂಡು ಬಂದಿತ್ತು, ಸಾಕಷ್ಟು ನಷ್ಟವನ್ನು ಉಂಟು ಮಾಡಿತ್ತು. ಈಗಿರುವಂತಹ ಹವಾಮಾನದಲ್ಲೂ ಕೆಲವು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿದೆ. ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಒಂದು ಹಂತದಲ್ಲಿ ಕಂಡು ಬರುವಂತಹ ಈ ಫಾಲ್ ಸೈನಿಕ ಹುಳು ಅಥವಾ ಲದ್ದಿ ಹುಳುವಿನ ಸಮಗ್ರ ನಿರ್ವಹಣೆ ಯಾವ ರೀತಿ ಆಗಬೇಕು, ಎಲ್ಲಿಂದ ಪ್ರಾರಂಭ ಆಗಬೇಕು, ನೀವು ಸಹ ಕ್ಷೇತ್ರಗಳಲ್ಲಿ ಭೇಟಿ ನೀಡ್ತಾ ಇರ್ತೀರಿ, ಅದನ್ನೆಲ್ಲ ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ, ಯಾವ್ಯಾವ ಪ್ರದೇಶಗಳಲ್ಲಿ ಹಾನಿಗೆ ತುತ್ತಾಗಿದೆ ಅಥವಾ ಲಕ್ಷಣಗಳು ಕಂಡು ಬರ್ತಾ ಇದೆ. ರೈತ ಬಾಂಧವರಿಗೆ ನಮಸ್ಕಾರ. ಈ ಸೈನಿಕ ಹುಳು ಅಂತ ಅನ್ನೋದು ಅಥವಾ ಲದ್ದಿ ಹುಳು ಅಥವಾ ಪಾಲಾರ್ನಿಗಳು, ಸೈನಿಕ ಹುಳು ಅಂತ ಅಂದ್ರೆ ಈ ಮೊಟ್ಟೆಗಳು ಒಡೆದು 1,000 to 2,000 ಮೊಟ್ಟೆ ಇಕ್ತದೆ ಒಂದು ಪತಂಗ. ಇದು ಈ ಪತಂಗ 2,000 ಮೊಟ್ಟೆ ಇಕ್ಕದ್ದು, ಆ 2,000 ಮರಿಗಳು ಬರ್ತವೆ ಒಂದು ವಾರದಲ್ಲಿ ಮೊಟ್ಟೆ ಒಡೆದು. ಆ 2,000 ಮರಿಗಳು ಒಂದೊಂದು ಚಿಕ್ಕನು ಅಷ್ಟೊಂದು ಮೊಟ್ಟೆಗಳನ್ನಿರ್ತದೆ. ಹಾಗಾಗಿ ಮೊಟ್ಟೆಗಳು ಸೈನ್ಯದಂತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭತ್ತ ಆಗ್ಲಿ, ರಾಗಿ ಆಗ್ಲಿ, ಅಥವಾ ಜೋಳ, ಗೋಧಿ, ಮುಸ್ಕಿನ್ ಜೋಳ ಯಾವ್ದಾರ ಆಗ್ಲಿ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವಂತದ್ದು. ಬಹಳ ಇಷ್ಟವಾದಂತ ಬೆಳೆ ಅಂತ ಅಂದ್ರೆ ಮುಸ್ಕಿನ ಜೋಳ. ಇದು ಒಂದು ನಮ್ಮ ದೇಶದ ಹುಳ ಅಲ್ಲ, ಇದು ಅಮೆರಿಕದಲ್ಲಿ 1737 ಇದು ರಿಪೋರ್ಟ್ ಆಗಿದೆ. ಅಲ್ಲಿ ಪಾಲ್ ಆರ್ಮಿ ವರ್ಮ್ ಅಂತ ಯಾಕೆ ಅಮೆರಿಕದಲ್ಲಿ ಕರೀತಾರೆ, ಅಲ್ಲಿ ಫಾಲ್ ಸೀಸನ್ ಅಂತ ಬರ್ತದೆ. ನಮ್ಮಲ್ಲಿ ಇಲ್ಲಿ ಯಾವಾಗ ಮಾನ್ಸೂನ್ ಸೀಸನ್ ಅಥವಾ ರೈನಿ ಸೀಸನ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಫಾಲ್ ಸೀಸನ್ ಅಂತ ಬರ್ತದೆ. ಅದಕ್ಕೆ ಇದಕ್ಕೆ ಪಾಲ್ ಆರ್ಮಿ ವರ್ಮ್ ಅಂತ ಹೇಳ್ತಾರೆ. ಸೈನ್ಯದಂತೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗಿ ನುಗ್ಗಿ ಲಗ್ಗೆ ಹಾಕೋದ್ರಿಂದ ಒಂದು ಹೊಲಗದ್ದೆಗಳಿಂದ ಮತ್ತೊಂದು ಹೊಲಗದ್ದೆಗಳಿಗೆ ಹೋಗೋದ್ರಿಂದ ಸೈನ್ಯದಂತೆ ಹೋಗಿ ಆ ಬೆಳೆ ನಾಶ ಮಾಡೋದ್ರಿಂದ ಇದಕ್ಕೆ ಸೈನಿಕ ಹುಳು ಅಂತಾರೆ. ಮತ್ತೆ ಲದ್ದಿ ಹುಳು ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಈ ಲದ್ದಿ ಚೆನ್ನಾಗಿ ತಿನ್ಬಿಟ್ಟು ಎಲೆಗಳೆಲ್ಲನ್ನ ತಿಂದು ಇಕ್ಕೆಗಳನ್ನ ಯಥೇಚ್ಛವಾಗಿ ಹೊರಗಡೆ ಎಲೆಗಳ ಮೇಲೆ ಇಕ್ಕೆಗಳನ್ನ ಹಾಕ್ತಾರೆ, ಅದಕ್ಕೆ ಇಕ್ಕೆ ಲದ್ದಿ ಹುಳು ಅಂತ ಕರೀತಾರೆ. ಇದು ನಮ್ಮ ದೇಶದ ಹುಳ ಅಲ್ಲ, ಇದು 2014-15 ಸಾಲಿನಲ್ಲಿ ಅಮೆರಿಕದಲ್ಲಿ ಹೆಚ್ಚು ನಷ್ಟವನ್ನು ಉಂಟು ಮಾಡಿದೆ. ನಂತರ ಕಳೆದ 2016 ಜನವರಿನಲ್ಲಿ ಇದು ಆಫ್ರಿಕಾ ದೇಶಕ್ಕೆ ಬಂತು, ಅಂದ್ರೆ ಅಲ್ಲಿಂದ ಮೈಗ್ರೇಟ್ ಆಯ್ತು, ವಲಸೆ ಬಂದಿರುವಂತಹದ್ದು ಆಫ್ರಿಕಾ, ಫಸ್ಟ್ ಫ್ಲೋರಿಡಾ, ನಂತರ ಉತ್ತರ ಅಮೆರಿಕಾದ ದಕ್ಷಿಣ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬಂತು, ನಂತರ ಆಫ್ರಿಕಾಗ್ ಬಂತು. ಆಫ್ರಿಕಾದ ಒಂದೇ ವರ್ಷದಲ್ಲಿ ಅಲ್ಲಿನ ಬೆಳೆನ ಶೇಕಡಾ 60% ನಷ್ಟ ಉಂಟು ಮಾಡ್ತು. ನಂತರ ಆಫ್ರಿಕಾ ದೇಶದಿಂದ ನಮ್ಮ ದೇಶಕ್ಕೆ 2018 ಫಸ್ಟ್, ಅದು ಇಂಡಿಯಾ ದೇಶದಲ್ಲಿ ಮೇ 2018 ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿ ಫಸ್ಟ್ ಕಾಣಿಸ್ಕೊಂತು. ಮತ್ತು ಇದಕ್ಕಿಂತ ಮುಂಚೆ ನಾನು ನಮ್ಮ ಸಂಶೋಧನಾ ಕೇಂದ್ರದ ಇಲ್ಲಿ ಕಳಸವಾಡಿಲಿ ಒಬ್ಬ ರೈತ 5 ಎಕರೆಯಲ್ಲಿ ಭತ್ತ ಬೆಳೆದಿದ್ರು, ಜ್ಯೋತಿ ಭತ್ತನ, ಅದರಲ್ಲಿ ಕೂಡ ಇದು ಸೈನಿಕಗಳು ನಾನು 2017 ನವೆಂಬರ್, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಇದು ಸುಮಾರು 80-100 ಜಾತಿಯ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುವಂತ ಒಂದು ಬೆಳೆ ಆಗಿದೆ. ಕಬ್ಬಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ. ಮತ್ತೆ ಇದು ಇತ್ತೀಚೆಗೆ ದಾವಣಗೆರೆ, ಬಳ್ಳಾರಿ, ಮತ್ತೆ ತೆಲಂಗಾಣ ರಾಜ್ಯದ ಕರೀಂನಗರ, ಸಂಗಾರೆಡ್ಡಿ, ಮೇಡಕ್ಕು, ಅಲ್ಲೂ ಕೂಡ ವರದಿಯಾಗಿರೋದು ಕಂಡು ಬಂದಿದೆ. ಕಳೆದ ವರ್ಷ ನಾವು ಚಾಮರಾಜನಗರದಲ್ಲಿ ಸರ್ವೆ ಮಾಡಿದಾಗ ಎಳಂದೂರು, ಕೊಳ್ಳೇಗಾಲ, ಹನೂರು ಈ ಭಾಗಗಳ, ಗುಂಡ್ಲಪೇಟೆ, ಸೊ ಈ ಭಾಗಗಳಲ್ಲಿ ಸರ್ವೆ ಸುಮಾರು 37 ಎಕರೆ ಪ್ರದೇಶದಲ್ಲಿ ಶೇಕಡಾ 60-80% ಅಲ್ಲಿ ಕೂಡ ಒಂದು ನಷ್ಟವನ್ನು ಉಂಟು ಮಾಡಿರುವಂತದ್ದು ಕಂಡು ಬಂದಿದ್ವಿ. ಮತ್ತೆ ಈ ಹಾಸನಲ್ಲಿ ಸುಮಾರು 80,000 ಎಕರೆ ಪ್ರದೇಶದಲ್ಲಿ ಹಾಸನದಲ್ಲಿ ಬಂದಿದೆ. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಕಳೆದ ವರ್ಷ ಕಂಡು ಬಂತು. ನಾವು ಸೆಪ್ಟೆಂಬರ್ 24-25 ಕಳೆದ ವರ್ಷ ನೋಡಿದಾಗ ಎಲ್ಲಾ 5 ತಾಲೂಕಿನಲ್ಲಿ, ಚಾಮರಾಜನಗರ ಜಿಲ್ಲೆ ಎಲ್ಲಾ 5 ತಾಲೂಕು 37,000 ಎಕರೆ ಪ್ರದೇಶದಲ್ಲಿ ಅಲ್ಲಿ ಮೆಕ್ಕೆಜೋಳನ ಬೆಳೀತಾ ಇತ್ತು. ಅಲ್ಲೆಲ್ಲ ಕೂಡ ಕಂಡು ಬಂದಿತ್ತು ಸುಮಾರು 70-80% ಹಾನಿಯನ್ನ ಇದು ಉಂಟು ಮಾಡಿತ್ತು. ಎಚ್ ಡಿ ಕೋಟೆ ಭಾಗಕ್ಕೆ ಮತ್ತೆ ಹುಣಸೂರು ಭಾಗಕ್ಕೆ ಅಲ್ಲೂ ಕೂಡ ಎಲ್ಲಾ ಕಸಬಾಗಳಲ್ಲೂ, ಅಂದ್ರೆ ಅಂಪಾಪುರ ಕಸಬಾ, ಅಂತರ್ಸಂತೆ, ಸರಗೂರು, ಎಚ್ ಡಿ ಕೋಟೆ ತಾಲೂಕ, ಮತ್ತೆ ಅನುಗೋಡು, ಹುಣಸೂರು ಭಾಗದ ಅನುಗೋಡು, ಇತ್ತೀಚೆಗೆ ತಾವು ಹೇಳದಂಗೆ ಪಿರಿಯಾಪಟ್ಟಣದಲ್ಲೂ ಕೂಡ ಇದು ಬರ್ತಾ ಇದೆ ಅಂತ. ಇದು ಬರ್ಲಿಕ್ಕೆ ಮುಖ್ಯವಾಗಿ ಕಾರಣ ಇದೆ. ಸೊ ಕಳೆದ 2011-12 ಸಾಲಿನಲ್ಲಿ ಮಳೆ ಒಂದು ಸರಾಸರಿ ಮಳೆಯಾಗಿತ್ತು. 2016 ಕಂಪ್ಲೀಟ್ ನಮ್ಗೆ ಅತಿ ಕಡಿಮೆ ಮಳೆ ಬೀಳ್ತು. ಆ ಒಂದು ಭಾಗದಲ್ಲಿ ಇದು ಮಾಡಿದಾಗ ಕಡಿಮೆ ಮಳೆ ಬಿದ್ದಾಗ ಏನಾಯ್ತು, ಇದು ಈ ಹುಳು ಎಮರ್ಜ್ ಆಗಕ್ಕೆ ಅನುಕೂಲ ಆಗ್ತದೆ. ಇದು ಮಳೆಗಾಲದಲ್ಲೇ ಹೆಚ್ಚು ಜಾಸ್ತಿ ಹಾನಿಯನ್ನು ಉಂಟು ಮಾಡ್ತಾ ಇರ್ತದೆ. ಈ ಪ್ರೌಢ ಕೀಟ ಸುಮಾರು 100-200 ಕಿಲೋಮೀಟರ್ ವರೆಗೆ ಇದು ಚಲಿಸ್ತದೆ. ನಸು ಕಂದು ಬಣ್ಣದಿಂದ ಕೂಡಿದೆ. ಇದು ಸುಮಾರು 2,000 ಕಿಲೋಮೀಟರ್ ವರೆಗೂ ಕೂಡ ಇದು ಒಂದು ಅದರ ಜೀವಿತ ಕಾಲದಲ್ಲಿ ಚಲಿಸ್ತದೆ. ಮತ್ತು ಹೆಣ್ಣು ಚಿಟ್ಟೆ ಒಂದ್ ಸಾರಿಗೆ ಅಲ್ಲಲ್ಲಿ ಗುಂಪು ಗುಂಪಾಗಿ 100-200 ಮೊಟ್ಟೆಗಳನ್ನ ಗುಂಪಾಗಿರ್ತದೆ. ಎಲೆಯ ಕೆಳಭಾಗದಲ್ಲಿರ್ತದೆ. ಒಂದು ವಾರದಲ್ಲಿ ಮೊಟ್ಟೆಗಳು ಹೊರಬಂದು ಮತ್ತೆ ಇದು ಒಂದೇ ಪತಂಗ 10-12 ಜಾಗದಲ್ಲಿ ಎಲೆಯ ತಳಭಾಗದಲ್ಲಿ ಮೊಟ್ಟೆ ಇಟ್ಬಿಟ್ಟು ಅದರ ಮೇಲೆ ತನ್ನ ಕೂದಲುಗಳನ್ನ ಮುಚ್ಚಿಡ್ತದೆ. ಸೊ ಹಾಗಾಗಿ ಈಗ ಸಿಂಪಡಣೆ ಮಾಡಿದ್ರು ಅದು ಆತ ಎಲೆ ಕೆಳಭಾಗದಲ್ಲಿ ಇರೋದ್ರಿಂದ ಸಿಂಪಡಣೆ ಮಾಡಿದ್ರು ಇದು ಬಹಳ ಕಷ್ಟವಾಗಿದೆ. ರೈತರು ಇದ್ರ ಬಗ್ಗೆ ಬಹಳ ಎಚ್ಚರ ವಹಿಸಿ ಹತೋಟಿ ಕ್ರಮವನ್ನ ಮಾಡಬೇಕು. ಇದು ಜೀವಿತಾವಧಿ ಬಂದು ಒಂದು 30-45 ದಿವಸ ಇರ್ತದೆ. ಇದು ಗಂಡು ಹೆಣ್ಣು ಸೇರ್ಬಿಟ್ಟು ಒಂದು 15 ದಿವಸದೊಳಗಡೆ ಮೊಟ್ಟೆ ಹಾಕಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಅವಾಗ್ಲೇ ಹೇಳಿದೆ ಮೊಟ್ಟೆ 100-200 ಅಥವಾ 200 ಮೊಟ್ಟೆಗಳನ್ನ ಒಂದು ಜಾಗದಲ್ಲಿ ಇರ್ತದೆ. ಒಂದು ಪತಂಗ ಒಂದು 10-12 ಎಲೆಗಳ ಕೆಳಭಾಗದಲ್ಲಿ ಬಿಡ್ತದೆ. ಅಂತದ್ದು 1,000 ಪತಂಗಗಳು ನೀವು ಇದು ಮಾಡಬಹುದು. ಈ ಮೊಟ್ಟೆಗಳು ಒಂದು ವಾರದಲ್ಲಿ 3-4 ದಿವಸದಲ್ಲಿ ಮೊಟ್ಟೆಯಿಂದ ಮರಿಗಳು ಹೊರಬಂದು ಮೊದಲನೇ ಜ್ವರ 7ನೇ ಜ್ವರದ ಮರಿಗಳು ಎಲೆಗಳನ್ನ ಕೆರೆದು ಮೇಲ್ಭಾಗದಕ್ಕೆ ಬಂದು ಎಲೆಗಳನ್ನ ಕೆರೆದು ತಿಂತವೆ. ರಾತ್ರಿ ಹೊತ್ತು ಮಾತ್ರ ಇವು ಕೆರೆದು ತಿನ್ನೋದು. ಸಂಜೆ ಮುಸ್ಸಂಜೆನಲ್ಲಿ ಅಥವಾ ಬೆಳಿಗ್ಗೆ ಮೋಡ ಕವಿದ ವಾತಾವರಣ ಇದ್ದಾಗ ಅದು ಕೆರೆದು ತಿಂತದೆ. ಬಿಸಿಲಿದ್ದಾಗ ಅದು ಎಲೆ ಸುರುಳಿ ಒಳಗಡೆ ಹೋಗ್ತದೆ. ಮತ್ತು ಮೊದಲನೇ ಜ್ವರದಲ್ಲಿ 4-5 ಹುಳಗಳು ಇರ್ತವೆ ಒಂದು ಸುಳಿನಲ್ಲಿ. ಅವು ಅವತರ ಒಂದು ಹುಳ ಮತ್ತೊಂದು ಹುಳನ ತಿನ್ಲಿಕ್ಕೆ ಶುರು ಮಾಡ್ತವೆ. ಇದರಲ್ಲಿ ಕೆನಬಾಲಿಸಂ ಅಂತ ನಾವು ಕರಿತೀವಿ. ಹಾಗಾಗಿ ಒಂದೇ ಹುಳು ಒಂದು ಸುಳಿನ ಸೇರ್ಕೊಂಡು ಆ ಸುಳಿನ ಸಂಪೂರ್ಣ ಕೊರಲಿಕ್ಕೆ ಶುರು ಮಾಡ್ತದೆ. ಇದು ಬೆಳೆ ಬೆಳೆಯುವ ಎಲ್ಲಾ ಹಂತದಲ್ಲೂ ಸುಮಾರು 100 ದಿವಸದ ಬೆಳೆ ಮೆಕ್ಕೆಜೋಳ ಆದ್ರೆ ನಾವು ಸೋಯಿಂಗ್ ಮಾಡುತ್ತಾವಿಂದ ಹಿಡಿದು ಇದು ಕಂಪ್ಲೀಟ್ ಬೆಳೆ ಕಟಾವು ಮಾಡುವವರೆಗೂ ಕೂಡ ಈ ಬೆಳೆಯ ಹಾನಿ ಪ್ರಮಾಣ ಹೆಚ್ಚಾಗಿರ್ತದೆ. ಮತ್ತೆ ಈ ಲಕ್ಷಣಗಳನ್ನ ಯಾವ ರೀತಿ ಕಂಡುಹಿಡಿಬೇಕು? ಎಲೆಗಳ ಮೇಲೆ ಕೆರೆದಂತದ್ದು ಬಿಳಿ ಭಾಗದ ಚುಕ್ಕೆಗಳು ಕೆರೆದಂಗೆ ಕಾಣಿಸ್ತವೆ. ಮೊದಲನೇ ಮತ್ತೆ ಎರಡನೇ ಜ್ವರದಲ್ಲಿ ಹಾನಿಯಾದ ಎಲೆಗಳು ತುದಿ ಎಲೆಗಳು ಬಿಳಿ ಬಣ್ಣದಿಂದ ಕೂಡಿರ್ತವೆ. ನಂತರ ಪ್ರೌಢ ಕೀಟಗಳು 3, 4, 5, 6ನೇ ಹಂತದಲ್ಲಿ 6ನೇ ಜ್ವರಕ್ಕೆ ಬಂದಂತ ಗಿಡಗಳು ಎಲೆಗಳನ್ನೆಲ್ಲ ಚೆನ್ನಾಗಿ ಅಲ್ಲಲ್ಲಿ ಕಚ್ಚಿ ಒಂಥರ ಹರಿದೋಗಿರ್ತವೆ ಎಲೆಗಳು. ಆತರ ಇದನ್ನ ನಾವು ನೋಡ್ಬೋದು. ಮತ್ತೆ ಹುಳನ ಯಾವ ರೀತಿ ನಾವು ಕಂಡುಹಿಡಿಬಹುದು ಅಂತ ಅಂದ್ರೆ ಈ ತಲೆಯ ಮೇಲೆ ವೈ ಶೇಪ್ ಅಂದ್ರೆ ಇನ್ವರ್ಟೆಡ್ ವೈ ಶೇಪ್ ಆತರ ಇರ್ತದೆ, ಕಪ್ಪು ತಲೆ ಇರ್ತದೆ, ಅದರ ಮೇಲೆ ಇನ್ವರ್ಟೆಡ್ ವೈ ಬರೆದ್ಬಿಟ್ಟು ಅದನ್ನ ರಿವರ್ಸ್ ಮಾಡಿ ನೋಡಿದಾಗ ನಾವು ಯಾವ ರೀತಿ ಕಾಣಿಸ್ತದೆ ಅದು ವೈ ಇರ್ತದೆ. ಮತ್ತೆ ನಸು ಕಪ್ಪು ಬಣ್ಣದಿಂದ ಕೂಡಿರ್ತದೆ. ಮತ್ತೆ 8ನೇ ಗೆರೆ ಹೊಟ್ಟೆ ಭಾಗದ 8ನೇ ಗೆರೆ ಮೇಲೆ ಸೆಗ್ಮೆಂಟ್ ಮೇಲೆ ಒಂದು 4 ಕಪ್ಪು ಚುಕ್ಕಿಗಳನ್ನ ಡಾರ್ಕ್ ಕಲರ್ಡ್ ಕಪ್ಪು ಚುಕ್ಕಿಗಳನ್ನ ನಾವು ಕಾಣ್ಬೋದು. ಮತ್ತು ಈ ಸ್ಫೋಟತ್ತರ ಮಿತುರ ಅಂತ ಒಂದಿದೆ, ಅದು ಕಟ್ವರ್ಮ್ ಅಂತ ಅನ್ಬಿಟ್ಟು ಎಲೆ ಕತ್ತರಿಸುವ ಹುಳು ಅಂತ ಅನ್ಬಿಟ್ಟು ಅದು ಪೂರ್ತಿ ಎಲೆ ಎಲೆಗಳನ್ನ ತಿಂದು ಬರೀ ದಿಂಡುಗಳನ್ನ ಮಾತ್ರ ಅದು ಉಳಿತದೆ. ಆದ್ರೆ ಇದು ಮಾತ್ರ ಪಾಲಾರ್ಮಿ ವರ್ಮ್ ಅನ್ನೋದು ಎಲೆಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೆರೆದು ಅಥವಾ ಕಟ್ ಮಾಡಿ ತಿನ್ನೋದ್ರಿಂದ ಎಲೆಗಳು ಹರಿದಂಗೆ ಅಥವಾ ಆ ಸುಳಿನ ಭಾಗದಲ್ಲಿ ಇದು ರಾತ್ರಿ ಹೊತ್ತು ತಿನ್ನುವಂತ ಒಂದು ಕೀಟ. ಇಲ್ಲಿ ಮುಖ್ಯವಾಗಿ ಹತೋಟಿ ಕ್ರಮಗಳು ಅಂದ್ರೆ ಬೇಸಾಯ ಕ್ರಮಗಳಿಂದ ಮಾಡ್ಬೋದು, ಮತ್ತೆ ಜೈವಿಕ ಕ್ರಮಗಳನ್ನ ಉಪಯೋಗಿಸ್ಬೋದು, ಮತ್ತೆ ರಾಸಾಯನಿಕ ಕ್ರಮಗಳಿಂದ ಮತ್ತೆ ಮಿತ್ರ ಕೀಟಗಳಿಂದ ಕೂಡ ಈ ಒಂದು ಕೀಟವನ್ನ ಸಮರ್ಪಕವಾಗಿ ನಿರ್ವಹಣೆ ಅಂದ್ರೆ ಸಮಲ್ನ ಅಳವಡಿಸಿ ಈ ಒಂದು ಕೀಟವನ್ನ ನಾವು ಹತೋಟಿ ಮಾಡ್ಬೋದು. ಮೊದಲನೇದಾಗಿ ಬೇಸಾಯ ಕ್ರಮಗಳಲ್ಲಿ ಮೊದಲು ಆಳವಾಗಿ ಉಳುಮೆ ಮಾಡಬೇಕು. ಇದು ಈಗ ಇಂಡಿಯಾ ದೇಶದಲ್ಲಿ ಕಂಪ್ಲೀಟ್ ಮೊದಲು ನಮ್ಗೆ 2018ರಲ್ಲಿ ಇತ್ತು, 2019 ಸೆಪ್ಟೆಂಬರ್ಗೆ ಇಡೀ ಜಮ್ಮು ಕಾಶ್ಮೀರ ಬಿಟ್ಟು ಇಡೀ ಇಂಡಿಯಾ ದೇಶವನ್ನ ಆವರಿಸ್ಕೊ ಬಿಟ್ಟಿದೆ. ನಾರ್ತ್ ಈಸ್ಟರ್ನ್ ಕಂಟ್ರಿನೂ ಬಿಟ್ಟಿಲ್ಲ ಇದು. ಸೊ ಹಾಗಾಗಿ ಇದು ಬಹಳ ಒಂದು ಅಪಾಯಕಾರಿಯಾದಂತ ಒಂದು ಕೀಟ. ಈ ಒಂದು ಕೀಟದ ಹತೋಟಿ ಕ್ರಮಕ್ಕಾಗಿ ಬೇಗನೆ ಬಿತ್ತನೆ ಮಾಡುವುದು, ಅಕಸ್ಮಾತ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಿದ್ರೆ ಬೀಜೋಪಚಾರ ಇಮಿಡಾಕ್ಲೋಪ್ರಿಡ್ 48% FS ಅನ್ಬಿಟ್ಟು ಒಂದು ಇಮಿಡಾಕ್ಲೋಪ್ರಿಡ್ ಅಂತ ಅನ್ಬಿಟ್ಟು ಔಷಧಿ ಸಿಗ್ತದೆ. ಇದು ಸೀ ಟ್ರೀಟ್ಮೆಂಟ್ ಮಾತ್ರ ಬಳಕೆ ಮಾಡಬಹುದು. ಇದನ್ನ 5-10 ಗ್ರಾಮ್ 1 ಕೆಜಿ ಬೀಜಕ್ಕೆ 5 ಗ್ರಾಮ್ ಅಂತ ತಗೊಂಡು ಸ್ವಲ್ಪ ಬೇಕಾಗುವಷ್ಟ ನೀರಿನ ಪ್ರಮಾಣದಲ್ಲಿ ಅದನ್ನ ಕರಗಿಸಿ ನಂತರ ಅದ ಬೀಜೋಪಚಾರ ಮಾಡಿದ್ರೆ 15 ದಿವಸಗಳಿಗೆ ಮೊಳಕೆ ಹೊಡೆದ 15 ದಿವಸಗಳಿಗೆ ಈ ಪಾಲಾರ್ಮಿ ವರ್ಮ್ ಆ ಬೆಳೆಗೆ ಹಾನಿ ಮಾಡುವುದನ್ನ ಹತೋಟಿ ಮಾಡಬಹುದು. ಎರಡನೇದಾಗಿ ಬೇಗನೆ ಬಿತ್ತನೆ ಮಾಡುವುದು. ಬೇಗನೆ ಯಾಕೆ ಬಿತ್ತನೆ ಮಾಡಬೇಕು ಅಂದ್ರೆ ಒಂದೇ ಸಾರಿ ಬಿತ್ತನೆ ಮಾಡೋದ್ರಿಂದ ಈ ಹುಳುಗಳು ಮಾಡುವಂತ ಹಾನಿಯ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ರೈತರು ಬೀಜೋಪಚಾರ ಮಾಡಬೇಕು. ಮೊದಲನೇದಾಗಿ ಇಮಿಡಾಕ್ಲೋಪ್ರಿಡ್ 48% FS 5 ಗ್ರಾಮ್ 5-10 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಅದ ಹಾಕ್ಬಿಟ್ಟು ಬೀಜದ ಲೇಪನ ಮಾಡಿ ನಂತರ ನೆರಳಲ್ಲಿ ಆರಿಸಿ ನಂತರ ಬಿತ್ತನೆ ಮಾಡಿದ್ರೆ ಇದು ಒಳ್ಳೇದು. ಈಗ ಎಗ್ರಿಕಲ್ಚರ್ ಕೊಪ್ಪಳಲ್ಲಿ ಸರಿಯಾಗಿ ಮಳೆ ಆಗದೆ ಇರೋದ್ರಿಂದ ರೈತ ಬಾಂಧವರು ಇನ್ನೂ 100 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡೋದ್ರಿಂದ ಈ ಇಮಿಡಾಕ್ಲೋಪ್ರಿಡ್ 48 FS ಔಷಧಿಯನ್ನ ಆ ಬೀಜದ ಲೇಪನ ಮಾಡಿ ಬಳಸಬೇಕು ಅಂತ ಅನ್ಬಿಟ್ಟು ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊತೀನಿ. ಮತ್ತೆ ಅಲ್ಪಾವಧಿ ತಳಿಗಳು ಈಗ ನಿತ್ಯಶ್ರೀ ಏಮ ಅಂತ ಇದೆ, ಮತ್ತೆ ಎಲ್ಲಾ ಹೈಬ್ರಿಡ್ಗಳು ಇದೆ, ಪಾಯಿನೀರ್ ಹೈಬ್ರಿಡ್, ಕನಕ, ಮತ್ತೆ ಗಂಗಾ ಕಾವೇರಿ, ಕಾವೇರಿ ಮಿತ್ರ ಅಂತ ಅನ್ಬಿಟ್ಟು ಸುಮಾರು ಹೈಬ್ರಿಡ್ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಆದ್ರೆ ಈ ಅಲ್ಪಾವಧಿ ತಳಿಗಳನ್ನು ಬಿತ್ತನೆ ಮಾಡೋದ್ರಿಂದ ಬೇಗನೆ ಈ ಹುಳುಗಳಿಂದ ಮುಕ್ತಿಯನ್ನ ಪಡೆದು ಬೇಗ ಉತ್ತಮವಾದಂತ ಇಳುವರಿ ಪಡಿಬಹುದು. ಮತ್ತೆ ಆಳವಾದ ಉಳುಮೆ ಮಾಡುವುದರ ಮೂಲಕ ಕೋಶಗಳು ಈ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಇದು ಭೂಮಿನಲ್ಲಿ ಕೋಶಾವಸ್ಥೆಗೆ ಹೋಗುವುದರಿಂದ ಸಾವಿರಾರು ಕೋಶಗಳು ಹೊರಗಡೆ ಬಂದು ಪಕ್ಷಿಗಳಿಂದ ಅಥವಾ ಬಿಸಿಲಿನಿಂದ ಒಣಗಿ ಇದು ಸಾಯುವಂಗೆ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಮಾಗಿ ಉಳುಮೆ ಬಹಳ ಮುಖ್ಯವಾದದ್ದು. ಮತ್ತೆ ಇತರ ಬೆಳೆಗಳೊಡನೆ ಪರಿವರ್ತನೆ ಮಾಡಬೇಕು. ಮತ್ತೆ ಈ ಪರಿವರ್ತನೆ ಅಂದ್ರೆ ಜೋಳ, ರಾಗಿ, ಭತ್ತ, ಕಬ್ಬು ಇವು ಬಿಟ್ಟು ಬೇರೆ ಕಾಳು ಬೆಳೆಗಳು ಬೆಳಿಬಹುದು, ಉದ್ದು, ಹೆಸರು. ಆ ಒಂದು ಸೀಸನ್ ಅಲ್ಲಿ ಒಂದು ಈಗ ಈ ಹುಳು ಇಷ್ಟೊಂದು ಕಳೆದ 3 ವರ್ಷಗಳಿಂದ 17 18 2017ರಲ್ಲಿ ಇದು ಕಾಣಿಸ್ತು, 2018 2019 ಈಗ ಈ ವರ್ಷನೂ ಕೂಡ ಕಂಡು ಬಂದಿದ್ದು, 2020ರಲ್ಲೂ ಕೂಡ ಕಂಡು ಬಂದಿದ್ದು. ಇದಕ್ಕೆ ಮುಖ್ಯವಾಗಿ ಕಾರಣ ನಾವು ವರ್ಷನ್ ಪೂರ್ತಿ ಈ ಮೆಕ್ಕೆಜೋಳವನ್ನ ಬೆಳೆಯೋದು, ಬೇಸಿಗೆ ಕಾಲದಲ್ಲೂ ಬೆಳಿತೀವಿ, ಮಳೆಗಾಲದಲ್ಲೂ ಬೆಳಿತೀವಿ, ಮತ್ತೆ ಚಳಿಗಾಲದಲ್ಲೂ ಕೂಡ ಈ ಬೆಳೆಯನ್ನ ಬೆಳೆಯುವುದರಿಂದ ನಿರಂತರವಾಗಿ ಆ ಹುಳುಗಳಿಗೆ ಆಹಾರ ಸಿಗುತ್ತರಿಂದ ಇವುಗಳ ಬೆಳವಣಿಗೆ ಮತ್ತೆ ಇವುಗಳ ವಂಶಾಭಿವೃದ್ಧಿ ಜಾಸ್ತಿ ಆಗಿದೆ. ಮತ್ತೆ ಕಟಾವಿನ ನಂತರ ಈ ರವದಿಯನ್ನು ಸುಡಬೇಕಾಗ್ತದೆ, ಆದ್ರೆ ಸುಡದೆ ಹೋದ್ರು ಅದನ್ನ ಕಟಾವಿನ ನಂತರ ಅದ ದನಕರುಗಳಿಗೆ ನೇರವಾಗಿ ಬಳಸಬಹುದು. ಆದಷ್ಟು ಬೇಗ ಕಟಾವು ಮಾಡಬೇಕು, ಮತ್ತೆ ತತ್ತಿಗಳ ಗುಂಪನ್ನು ನಾಶ ಮಾಡುದು, ಇದನ್ನು ಕೂಡ ನಾವು ಮಾಡಬಹುದು. ಮತ್ತೆ ಇತರ ಮಿತ್ರ ಕೀಟಗಳು ನಮ್ಮಲ್ಲಿ ಇರ್ತವೆ, ನಾವು ಯಾವಾಗ ಕೆಮಿಕಲ್ ನಾವು ಇದು ಮಾಡ್ತೀವಿ, ಈ ಲೇಸ್ವಿಂಗ್ ನೊಣ ಅಂತ ಆಗ್ಬಿಟ್ಟು ಮತ್ತೆ ಥೈರಾಯ್ಡ್ ಬಗ್ ಅಂತ ಇರ್ತದೆ, ಇವು ಮಿತ್ರ ಕೀಟಗಳು ಎಲ್ಲಿ ಸಾವಯವ ಕೃಷಿ ಮಾಡ್ತೀರಿ, ಎಲ್ಲಿ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಅಂತ ಒಂದು ಪ್ರದೇಶದಲ್ಲಿ ಅವು ಕೂಡ ಈ ಸಣ್ಣ ಸಣ್ಣ ಹುಳುಗಳನ್ನ ಹಿಡ್ಕೊಂಡು ತಿಂದು ಸಾಯಿಸ್ತವೆ. ಮತ್ತೆ ಜೈವಿಕ ಕ್ರಮಗಳಿಂದ ಈ ನ್ಯೂಮೇರಿಯಾ ರಿಲೇ ಅಂತ ಅನ್ಬಿಟ್ಟು ಒಂದು ಜೈವಿಕ ಕೀಟನಾಶಕ ಇದೆ. ಅಂದ್ರೆ ಇದು ಒಂದು ಸೂಕ್ಷ್ಮ ಜೀವಿ, ಘನ ಪದಾರ್ಥ ಆದ್ರೆ 5 ಗ್ರಾಮ್ 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದು, ಅಥವಾ ದ್ರವ ರೂಪದಾದ್ರೆ 2 ml 1 ಲೀಟರ್ ನೀರಿನಲ್ಲಿ. ಇದು ಎಲ್ಲಾ ನಮ್ಮ JSS ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ತೋಟಗಾರಿಕೆ ಇಲಾಖೆ ಇದರಲ್ಲೂ ಕೂಡ ತೋಟಗಾರಿಕೆ ಕಾಲೇಜಲ್ಲಿ ಸಿಗ್ತದೆ, ಮತ್ತೆ GKVK ಬೆಂಗಳೂರಿನಲ್ಲಿ ಸಿಗ್ತದೆ, ಅಥವಾ ಎಲ್ಲಾ ಪರಿಕರಗಳು ಮಾರುವಂತ ಒಂದು ಶಾಪ್ನಲ್ಲಿ ಸಿಗ್ತದೆ. ಈ ನ್ಯೂಮೇರಿಯಾ ರಿಲೇ ಅಥವಾ ಮೆಟಾರೇಜಿಯಂ ಅನೈಸಪ್ಲೇಯರ್, ಈ ಒಂದು ಜೈವಿಕ ಕೀಟನಾಶಕವನ್ನ ಸೂಕ್ಷ್ಮ ಜೀವಿಯನ್ನ ಪರ್ಚೇಸ್ ಮಾಡಿ ಸಾಯಂಕಾಲದ ಹೊತ್ತು ಸಿಂಪಡಣೆ ಮತ್ತು ತೇವಾಂಶ ಇರುವಾಗ ಜೈವಿಕ ಸೂಕ್ಷ್ಮಾಣುಗಳನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ವಾತಾವರಣದಲ್ಲಿ ತೇವಾಂಶ ಇರಬೇಕು. ಈ ತತ್ತಿನಾಶಕಗಳು ಸಿಗ್ತವೆ, ಇದು ಮಂಡ್ಯ ಮತ್ತೆ ಮೈಸೂರಿನಲ್ಲಿ ಇದನ್ನ ಉತ್ಪತ್ತಿ ಮಾಡ್ತಾರೆ. 50,000 ಹುಳುಗಳನ್ನ ನಾವು ಬಿಟ್ಟಾಗ ಏನಾಗ್ತದೆ, ಈ ಮೊಟ್ಟೆಗಳನ್ನ ಅಂದ್ರೆ ಈ ಪಾಲಾರ್ಮಿ ವರ್ಮ್ ಎಲ್ಲಿ ಮೊಟ್ಟೆ ಇಕ್ಕಿರ್ತದೆ, ಈ ಟ್ರೈಕೋಗ್ರಾಮ ಅಂತ ಅನ್ಬಿಟ್ಟು ಈ ಹುಳುಗಳು ಹೋಗಿ ಇದೊಂದು ದುಂಬಿ ಇದು ಹೋಗಿ ಆ ಒಂದು ಹುಳುಗಳನ್ನ ಮೊಟ್ಟೆಗಳನ್ನ ನಾಶ ಮಾಡ್ತದೆ, ಮತ್ತು ಪತಂಗಗಳ ಸೇರಿಕೆಯನ್ನು ತಡೆಯಲು ಮೋಹಕ ಬಳೆಯನ್ನು ಅಳವಡಿಸುವುದು. ಮತ್ತೆ ಈ ಪೆರಮೋನ್ ಟ್ರಾಪ್ಸ್ ಅಂತ ಸಿಗ್ತವೆ, ಅಂದ್ರೆ ಗಂಡುಗಳನ್ನ ಆಕರ್ಷಣೆ ಮಾಡಿ ಸಾಯಿಸುವಂತ ಒಂದು ಬಲೆಗಳು ಸಿಗ್ತವೆ. ಅವನ್ನ ಒಂದು 5-6 ಬಲೆಗಳನ್ನ ಅಲ್ಲಲ್ಲಿ ನೀವು ಮೆಕ್ಕೆಜೋಳ ಬೆಳೆಯುವ ಹಂತದಲ್ಲಿ ಹಾಕಿದ್ರೆ ಈ ಒಂದು ಹುಳವನ್ನ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಗದ್ದೆ ಹೊಲಗಳಲ್ಲಿ ಮೋಹಕ ಬಲೆಗಳು ಮೊದಲನೇ ಅಳವಡಿಸಿದ್ರೆ ಬಿತ್ತನೆ ಮಾಡಿದ ನಂತರ ಇದು ನಿಮಗೆ ಬರ್ತದ ಇಲ್ವೋ ಅಂತ ಅನ್ಬಿಟ್ಟು, ಅಂದ್ರೆ ನಿಮ್ಮ ಹೊಲಗದ್ದೆಗಳಲ್ಲಿ ಈ ಸೈನಿಕ ಹುಳು ಇದೆಯೋ ಇಲ್ವೋ ಅನ್ನೋದು ಅದು ಗೊತ್ತಾಗ್ತದೆ. ಯಾಕೆಂದ್ರೆ ಇದರಿಂದ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಿ ಸೊ ಇದನ್ನ ಸಾಯಿಸುವಂತ ಒಂದು ವಿಧಾನ. ಹೆಣ್ಣುಗಳು ಮೊಟ್ಟೆಗಳು ಫರ್ಟಿಲೈಸೇಷನ್ ಆಗ್ತೇನೆ ಅಥವಾ ಮೊಟ್ಟೆ ಇಕ್ಕದಂಗೆ ಮಾಡುವಂತದ್ದು. ಮತ್ತೆ ಗುಲಗಂಜಿ ಮತ್ತು ಇತರೆ ಮಿತ್ರ ಕೀಟಗಳ ಸಂತತಿ ಹೆಚ್ಚಿಸುವುದು. ಇದನ್ನು ಯಾವ ರೀತಿ ಮಾಡ್ಬೇಕು ಅಂದ್ರೆ ನಾವು ಏಸಾ ಅಂತ ಹೇಳ್ತೀವಿ, ಅಗ್ರೋ ಎಕಲಾಜಿಕಲ್ ಸಿಸ್ಟಮ್ ಅನಾಲಿಸಿಸ್ ಅಂತ ಅನ್ಬಿಟ್ಟು, ಅಂದ್ರೆ ಮೆಕ್ಕೆಜೋಳ ಬರೀ ಪ್ಯೂರ್ ಕ್ರಾಪ್ ಎಲ್ಲೆಲ್ಲಿ ಬೆಳಿತೀರಿ ಅಲ್ಲಲ್ಲಿ ಚೆಂಡು ಹೂವಿನ ಸಾಲುಗಳ ಮಧ್ಯೆ ಮಧ್ಯೆ ಒಂದು 10 ಸಾಲು ಮೆಕ್ಕೆಜೋಳ ಬರೆದ್ರೆ ಒಂದ್ ಸಾಲು ಚೆಂಡು ಹೂವಿನ ಸಾಲುಗಳ ಬೆಳೆದಾಗ ಈ ಏನು ಹುಳಗಳು ಇರ್ತವೆ ಸೈನಿಕ ಹುಳು ಮೊದಲು ಈ ಚೆಂಡು ಹೂವಿಗೆ ಅಟ್ರಾಕ್ಟ್ ಮಾಡಿ ನಮ್ಮ ಬೆಳೆಗಳನ್ನ ಅಥವಾ ಟ್ರಾಪ್ ಕ್ರಾಪ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಮುಖ್ಯವಾಗಿ ಅಂತ ಅಂದ್ರೆ ನ್ಯೂಕ್ಲಿಯರ್ ಪಾಲಿಹೈಡ್ರಲ್ ವೈರಸ್ ಅಂತ ಅನ್ಬಿಟ್ಟು NPV ವೈರಸ್ ಅನ್ಬಿಟ್ಟು ಇದು 250 ಗ್ರಾಮ್ಸ್ ಲೀಥಲ್ ಎಕ್ಸ್ಟ್ರಾಕ್ಟ್ LE ಅಂತ ಅನ್ಬಿಟ್ಟು ಸಿಗ್ತದೆ. ಸೊ ಇದನ್ನು ಕೂಡ ಸಾಯಂಕಾಲ ಟೈಮು 5 ml 1 ಲೀಟರ್ನಲ್ಲಿ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಹುಳುಗಳು ಈ ಒಂದು ಪಾಲಿಯೆಡ್ರಸ್ ವೈರಸ್ ಅದರಲ್ಲಿ ಸಂತಾನೋತ್ಪತ್ತಿ ಮಾಡಿದ್ರಿಂದ ಹುಳುಗಳು ಗಟ್ಟಿಯಾಗಿ ತಲೆಯನ್ನ ಕೆಳಗಡೆ ಅಲ್ಲೇ ಕಚ್ಕೊಂಡಿರ್ತಾವ ಹುಳುಗಳು, ಆದ್ರೆ ತಲೆ ಮಾತ್ರ ಈ ತೊಗರಿ ಮತ್ತೆ ಆವರೆಯಲ್ಲಿ ತಲೆಗಳು ನೇತಾಕೊಂಡು ಬೀಳುವಂಗೆ ಕಪ್ಪು ಬಣ್ಣಕ್ಕೆ ತಿರುಗಿ ಈ ಕಂಬಳಿ ಹುಳುಗಳು ತಲೆ ಬಾಗಿ ಸಾಯ್ತವೆ. ಇವನ್ನ ಪುನಃ ಮರುಬಳಕೆನ ಕೂಡ ರೈತರು ಮಾಡಬಹುದು. ಅಂತವು 250 ಸತ್ತಂತ ಲಾರ್ವಾಗಳನ್ನ ಅಥವಾ ಹುಳುಗಳನ್ನ ಕಲೆಕ್ಟ್ ಮಾಡಿ ಫೀಲ್ಡ್ ಅಲ್ಲಿ ಒಂದು ಬಾಟ್ಲಲ್ಲಿ ತುಂಬಿ ಇಟ್ಕೊಂಡು 250 ನಂಬರ್ ಅದು ನೆಕ್ಸ್ಟ್ ಇಯರ್ ಒಂದು ನೀರಿನಲ್ಲಿ ಹಾಕಿ ಚೆನ್ನಾಗಿ ಅರೆದು ಅದು ಪುನಃ ಸೋಸಿ ಸಿಂಪಡಣೆ ಮಾಡಬೇಕೆ ಆದ್ರೆ ಅದು ಪುನಃ ರೈತರು ಯಾವುದೇ ಖರ್ಚಿಲ್ಲದೇನೆ ಇದು ಮಾಡಬಹುದು. ಮತ್ತೆ ಈ ಸಸ್ಯದ ಸುಳಿಗೆ ಅಕಸ್ಮಾತ್ ಮರಳು ಹಾಕ್ಬಹುದು. ಮರಳು ಹಾಕಿದಾಗ ಏನಾಗ್ತದೆ, ಈ ಕಲ್ಲಿನ ಭಾಗ ಅವಕ್ಕೆ ಕೆರೆದು ತಿನ್ನುವಾಗ ಸಿಕ್ಕುತ್ತರಿಂದ ಅದಕ್ಕೂ ಹತೋಟಿ ಮಾಡಬಹುದು. ಕೊನೆಯ ಬಾರಿಗಾಗಿ ರಾಸಾಯನಿಕ ಕ್ರಮಗಳನ್ನ ನಾವು ಬಳಕೆ ಮಾಡಬೇಕಾಗ್ತದೆ. ಅದರಲ್ಲಿ ವಿಷಪಾಷಾಣ ಅಂತ ಅಂದ್ಬಿಟ್ಟು ಮತ್ತೊಂದು ಇದಿದೆ, ಒಂದು 10 ಕೆಜಿ ಗೋಧಿ ಇತ್ತು ಅಥವಾ ಅಕ್ಕಿ ಇತ್ತು ಅಥವಾ ಕೌಡು ಅಂತ ಏನ್ ಹೇಳ್ತೀವಿ ಅದನ್ನ ತಗೊಳ್ಳೋದು, 1 ಕೆಜಿ ಜಿಗಟು ಬೆಲ್ಲದಲ್ಲಿ ಅದನ್ನ ಚೆನ್ನಾಗಿ ನೀರಿನಲ್ಲಿ ಕಲಸಿ ಈ 10 ಕೆಜಿ ಗೋಧಿ ಹಿಟ್ಟಿಗೆ ಅದನ್ನ ಹಾಕಿ ನೆನೆಯಾಕಿ ಇಡುವಂತದ್ದು. ನಾ ಮಾರನೇ ದಿವಸ ಅದಕ್ಕೆ 100 ಗ್ರಾಮ್ ಥಯೋಡಿ ಕಾರ್ಬ್ ಅಂತ ಅಂದ್ಬಿಟ್ಟು ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಕ್ಲೋರೋಪೈರಿಪಾಸ್ ಯಾವುದೇ ಒಂದಾಗ್ಲಿ ಒಂದು 100 ml ಇನ್ಸೆಕ್ಟಿಸೈಡ್ ನ ಅದ್ರ ಜೊತೆಗೆ ಗೋಧಿ ಇಟ್ಟು 10 ಕೆಜಿ 1 ಕೆಜಿ ಜಿಗಟು ಬೆಲ್ಲ ಮತ್ತೆ 100 ml ಇಮಿಡಾಕ್ಲೋಪ್ರಿಡ್ ಅಥವಾ ಥಯೋಡಿ ಕಾರ್ಬ್ ಅಥವಾ ಕೊರಾಜೆನ್ ಇದನ್ನ ಹಾಕೊಂಡು ಮಿಶ್ರಣ ಮಾಡಿ ಇಟ್ಟು ನಂತರ ಸಾಯಂಕಾಲ ಟೈಮು ಈ ಸುಳಿ ಭಾಗಗಳಿಗೆ ಹಾಕೊಂಡು ನೀರಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಸಾಯಂಕಾಲ ಇಟ್ಟು ಬಿಟ್ಬಿಟ್ಟು ಮಾರನೆಗೆ ಎತ್ಕೊಂಡು ಈ ಸುಳಿ ಭಾಗಕ್ಕೆ ಹಾಕಿದಾಗ ಈ ವಿಷಪಾಶವನ್ನ 3ನೇ ಮತ್ತು 4ನೇ ಮತ್ತು 5ನೇ ಹಂತದ ಹುಳುಗಳು ತಿಂದು ಸಾಯ್ತವೆ. ಇದನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ ಕೆಲವು ರೈತರು, ಬಹಳ ಉತ್ತಮವಾಗಿ ಬಳಸಿ ಇದನ್ನ ಹತೋಟಿ ಮಾಡಿದ್ದಾರೆ. ಸೊ ಹಾಗಾಗಿ ಕೊನೆಯದಾಗಿ ಈ ಕೆಮಿಕಲ್ ಇದೇ ರಾಮಬಾಣವಾಗಿ ಕೊನೆಯದಾಗಿ ರಾಸಾಯನಿಕ ಕ್ರಮಗಳಿಂದ ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದು. ಕ್ಲೋರಾಂತ್ರನಿಪೋಲ್ ಅಂತ ಅಂದ್ಬಿಟ್ಟು 18.5 EC ಅಂತ ಸಿಗ್ತದೆ. ಅದು ಮಾರ್ಕೆಟ್ ನಲ್ಲಿ ಪರಾಜೆನ್ ಅಂತ ಇರ್ತದೆ. ಅದನ್ನ 4 ml 10 ಲೀಟರ್ ನಲ್ಲಿ ಹಾಕೊಂಡು ಸಿಂಪರಣೆ ಮಾಡಬೇಕು. ಸಾಯಂಕಾಲ ಅಥವಾ ಬೆಳಗಿನ ಸಮಯದಲ್ಲಿ ಇದನ್ನ ಸಿಂಪರಣೆ ಮಾಡಿದ್ರೆ ಉತ್ತಮ. ಮತ್ತೆ ಲ್ಯಾಂಡಾ ಸೈಲೋತ್ರಿನ್ ಅಂತ ಅಂದ್ಬಿಟ್ಟು 5% EC ಅಂತ ಅಂದ್ಬಿಟ್ಟು ಇನ್ನೊಂದು ಕೆಮಿಕಲ್, ಇದು ಕರಾಟೆ ಅಂತ ಅಂದ್ಬಿಟ್ಟು ಮಾರುಕಟ್ಟೆ ಮೇಲೆ ದೊರೆಯುತ್ತದೆ. ಇದು 10 ml 10 ಲೀಟರ್ ನೀರಿನಲ್ಲಿ ಹಾಕೊಂಡು 1 ml 1 ಲೀಟರ್ ನೀರಿನಲ್ಲಿ ಹಾಕೊಂಡು ಸಿಂಪರಣೆ ಸಾಯಂಕಾಲದ ಸಮಯದಲ್ಲಿ ರೈತ ಬಾಂಧವರು ಸಿಂಪರಣೆ ಮಾಡಬೇಕು. ಮತ್ತೆ ಇನ್ನೊಂದು ಕೀಟನಾಶಕ ಅಂತ ಅಂದ್ರೆ ಈ ಎಮಾಮೆಕ್ಟಿನ್ ಬೆಂಜೋಯೇಟ್. ಇದು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಕೃಷಿ ಇಲಾಖೆಗಳಲ್ಲಿ, ಎಲ್ಲಾ ತಾಲೂಕು ಮತ್ತೆ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದು ಯಥೇಚ್ಛವಾಗಿ ದೊರೆಯುತ್ತದೆ. ಇದು ಪ್ರೊಕ್ಲೈಮ್ ಅಥವಾ ಬಯೋಕ್ಲೈಮ್ ಅಂತ ಅಂದ್ಬಿಟ್ಟು ಸಿಗ್ತದೆ. ಇದು ಅರಳನ್ ರೂಪದಲ್ಲಿರ್ತದೆ. ಇದನ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ಇದನ್ನ ಕೂಡ 4 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬರೆಸಿ ಅದನ್ನ ಸಿಂಪರಣೆ ಮಾಡಿದ್ರೆ ಹತೋಟಿ ಮಾಡಬಹುದು. ಮತ್ತೆ ಇನ್ನೊಂದು ಮುಖ್ಯ ಔಷಧಿ ಅಂದ್ರೆ ಇಂಡಾಕ್ಸಿಕಾರ್ಬ್ ಅಂತ ಅಂದ್ಬಿಟ್ಟು 14.5% ಅವಂತ ಅಂತ ಸಿಗ್ತದೆ ಮಾರ್ಕೆಟ್ ಅಲ್ಲಿ. 5 ml 10 ಲೀಟರ್ ನೀರ್ ಹಾಕೊಂಡು ಸಿಂಪರಣೆ. ಕೊನೆಯದಾಗಿ ಮತ್ತೊಂದು ಕೀಟನಾಶಕ ಸ್ಪೈನೋಸಾಡ್ 45% ಟ್ರೇಸರ್ ಅಂತ ಮಾರ್ಕೆಟ್ ಅಲ್ಲಿ ದೊರೆಯುತ್ತದೆ. ಇದನ್ನ 3 ml ಔಷಧಿನ 10 ಲೀಟರ್ ನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಮಾಡಿದ್ರೆ ಈ ಯಶಸ್ವಿ ಎಲ್ಲಾ ಸಮಗ್ರ ಕೃಷಿ ಪದ್ಧತಿಗಳಿಂದ ಮತ್ತೆ ಮೊದಲನೇದಾಗಿ ರೈತ ಬಾಂಧವರು ನಿಮ್ಮ ತೋಟದಲ್ಲಿ ಅಥವಾ ಗದ್ದೆಲಿ ಬಂದಿದೆಯಾ ಇಲ್ವಾ ಅಂತ ಅನ್ಬಿಟ್ಟು ಈ ಸೈನಿಕ ಹುಳು ಬಂದಿದೆಯಾ ಇಲ್ವಾ ಅಂತ. ಯಾಕೆಂದ್ರೆ ಒಂದು ನೈಟು ಅಥವಾ 2ನೇ ನೈಟ್ ಅಲ್ಲಿ ನೀವು ಸರಿಯಾಗಿ ಅದನ್ನ ವೀಕ್ಷಣೆ ಮಾಡ್ಲಿಲ್ಲ ಅಂತ ಅಂದ್ರೆ ಎಲ್ಲಾ ಬೆಳೆಗಳನ್ನ ಕಳ್ಕುವಂತ ಒಂದು ಸಂದರ್ಭ ಇರ್ತದೆ. ಈಗ ಬೆಳೆಗಳು ಈ ಮೆಕ್ಕೆಜೋಳ ಬೆಳೆಯುವ ಎಲ್ಲಾ ಪ್ರದೇಶದಲ್ಲೂ ಎಲ್ಲಾ ಹಂತದಲ್ಲೂ ಅಂದ್ರೆ ಬೀಜದಿಂದ ಬೀಜಕ್ಕೆ ಅಂತಿವೆ. ಕಾಬೆಲ್ಲೂ ಕೂಡ ಇತ್ತಿಂದಿಕ್ಕೆ ನಾರ್ತ್ ಈಸ್ಟ್ ಅಂತ ಅಂದ್ರೆ ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್ ಅಲ್ಲಿ ಈ ಕಾಬನಲ್ಲಿ ಬರುವಂತ ಈ ಸೈನಿಕ ಹುಳು ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೈತ ಬಾಂಧವರು ಬೇಗ ಬಿತ್ತನೆ ಮಾಡ್ಬೇಕು, ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಮಾಡ್ಬಿಟ್ಟು ನಂತರ ಅದನ್ನ ಸಮಗ್ರವಾಗಿ ಈ ಬೇವಿನ ಕಷಾಯಗಳನ್ನ ಬಳಸಿ ಕೂಡ ಹತೋಟಿ ಮಾಡಬಹುದು. ಮೊದಲನೇ ಜ್ವರ ಅಥವಾ 7ನೇ ಜ್ವರ ಅವಾಗಿಂತಾನೆ ಮೊಟ್ಟೆಯಿಂದ ಬಂದಂತ ಮರಿಗಳನ್ನ ನಾವು ಈ ಬೇವಿನ ಕಷಾಯಗಳಿಂದ ರೈತರು ಬೇವಿನ ಬೀಜಗಳನ್ನ 5 ಕೆಜಿ ಬೀಜವನ್ನ ಅರೆದು ಕುಟ್ಟಿ ಅದನ್ನ ಪೌಡರ್ ಮಾಡಿ ನೀರಿನಲ್ಲಿ 100 ಲೀಟರ್ ನೀರಿನಲ್ಲಿ ನೆನೆ ಹಾಕಿ ಸೋಸಿ ಸಿಂಪರಣೆ ಮಾಡಿದ್ರೆ ಇದು ಮೊದಲನೇ ಜ್ವರ ಮತ್ತೆ 7ನೇ ಜ್ವರದ ಹುಳುಗಳನ್ನ ಸಮಗ್ರವಾಗಿ ಹತೋಟಿ ಅಂದ್ರೆ ಬೇಗನೆ ಹತೋಟಿ ಹುಳುಗಳು ಹಾನಿ ಮಾಡುವುದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಈ ಇದನ್ನ ನಾವು ಸಮರ್ಥವಾಗಿ ಹತೋಟಿ ಮಾಡಬಹುದು. ಮತ್ತೆ ಅದು ಒಂದು 2 ಸಾರಿ ಬೇವಿನ ಕಷಾಯಗಳಿಂದ ಮಾಡಿ ನಂತರ ಈ ಕೆಮಿಕಲ್ ಯಾವ್ದಾದ್ರು ಒಂದು ಅಂತರ್ವಾತಿ ಕೀಟನಾಶಕವನ್ನ ಸಿಂಪರಣೆ ಮಾಡಿದ್ರೆ ಈ ಹುಳುಗಳನ್ನ ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಇದು ರೇಷ್ಮೆ ಹುಳು ತರ ರಾತ್ರಿ ಹೊತ್ತು ಹೆಚ್ಚಾಗಿ ಹಾನಿಯನ್ನ ಉಂಟು ಮಾಡ್ತದೆ, ಎಲೆಗಳನ್ನ ಕೆರೆತೈತೆ. ಅದಲ್ಲೊತ್ತು ನೀವು ನೋಡಿದ್ರೆ ಹುಳ ನಿಮ್ಗೆ ಕಾಣೋದಿಲ್ಲ, ಕೊರದಂತ ಎಲೆ ಕಟ್ ಮಾಡದಂತ ಅಥವಾ ಸುರುಳಿ ಕೊರದಂತ ಮೆಕ್ಕೆಜೋಳದಲ್ಲಿ ಆ ಹೋಗಿ ನೋಡಿದಾಗ ಅಲ್ಲಿ ಔತಿಗೆ ಇದು ನೆರಳಲ್ಲಿ ಔತಿ ಕುಳಿತಿರ್ತದೆ. ಅಂತ ಇದಕ್ಕೆ ವಿಷಪಾಷಾಣ ನಾನು ಅವಾಗ್ಲೇ ಹೇಳಿದೆ, 10 ಕೆಜಿ ತೌಡು ಮತ್ತೆ 1 ಕೆಜಿ ಬೆಲ್ಲ, 100 ml ಸಯೋಡಿಕಾರ್ಬಂಟ್ ಅನ್ಬಿಟ್ಟು ಔಷಧಿನ ಅದಕ್ಕೆ ಕಲಸಿಟ್ಬಿಟ್ಟು ಮಾರನೆಗೆ ಅಥವಾ ಸಂಜೆ ಸಮಯದಲ್ಲಿ ಸುಳಿಗಳ ಮೇಲೆ ಭಾಗದಲ್ಲಿ ಹಾಕೋದ್ರಿಂದ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಗೋವಿಂದರಾಜ್ ಅವರೇ, ಬಹಳ ದೀರ್ಘವಾಗಿ ಒಂದೇ ಸಮನೆ ಹೇಳ್ತಾ ಹೋದ್ರಿ, ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀವು ಹೇಳಿದ್ರಿ. ನೀವು ಒಂದು ಮಾತನ್ನ ಹೇಳಿದ್ರಿ, ಇದು ಆ ಪ್ರದೇಶಗಳಲ್ಲಿ ಹಿಂದೇನೂ ಕಂಡು ಬಂದಿತ್ತು, ಕಳೆದ ವರ್ಷಗಳಲ್ಲಿ ಈಗಲೂ ಕಂಡು ಬಂದಿದೆ ಅಂದ್ರೆ ಬಹುಶಃ ಅಲ್ಲಿರುವಂತಹ ಆಶ್ರಯ ಸಸ್ಯಗಳು ಅಲ್ಲಿ ಎಲ್ಲೆಲ್ಲಿ ರೈತರ ಗಮನಕ್ಕೆ ಬರದೆ ಆಶ್ರಯ ಸಸ್ಯಗಳಲ್ಲಿ ಅದು ಆಶ್ರಯ ಪಡೆದಿರಬಹುದು, ಮೊಟ್ಟೆಯ ರೂಪದಲ್ಲಿ ಇದ್ದಿರಬಹುದು ಅಲ್ವಾ? ಆಶ್ರಯ ಅಂತ ಅಂದ್ರೆ ಈ ಕೋಶಗಳು ಈ ಡ್ರೈ ಪೀರಿಯಡ್ 2016 ಯಾವುದೇ ರೀತಿ ಇರಲಿಲ್ಲ. ಇದು ಒಂದು 5-6 ವರ್ಷ ಡ್ರೈ ಪೀರಿಯಡ್ ಆಗ್ಬಿಟ್ಟು ಈಗ ಕಳೆದ 3-4 ವರ್ಷದಿಂದ ಈ ವರ್ಷನೂ ಸೇರಿ ಉತ್ತಮವಾಗಿ ಮಳೆ ಆಗೋದ್ರಿಂದ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಸೊ ಈ ಒಂದು ಹುಳದ ಕಾಟ ಮೆಕ್ಕೆಜೋಳದಲ್ಲಿ ಜಾಸ್ತಿ ಆಗಿದೆ. ಬಹಳ ಸಂತೋಷ ಡಾಕ್ಟರ್ ಸಿ ಗೋವಿಂದರಾಜು ಅವರೇ. ನಾಗನಹಳ್ಳಿಯಲ್ಲಿರುವಂತಹ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಸಾಕಷ್ಟು ಕೃಷಿಕರನ್ನ ಗಮನದಲ್ಲಿಟ್ಟುಕೊಂಡು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಆನ್ಲೈನ್ ತರಬೇತಿಗಳನ್ನು ಸಹ ನೀವು ನಡೆಸ್ತಾ ಬಂದಿದ್ದೀರಿ. ಗೋವಿಂದರಾಜು ಅವರ ದೂರವಾಣಿ ಸಂಖ್ಯೆ ಈ ರೀತಿ ಇರುತ್ತೆ: 8095-22-7713 8095-22-7713 8095-22-7713 ಈ ಸಂಖ್ಯೆಗೆ ತಾವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಗೋವಿಂದರಾಜು ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸುಬ್ರಹ್ಮಣ್ಯ. ಇದುವರೆಗೆ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ನಿಯಂತ್ರಣವನ್ನು ಕುರಿತು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾಗಿರುವ ಡಾ ಸಿ ಗೋವಿಂದರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಮಲಾ, ಏನ್ ಮಾಡ್ಲಿಕತ್ತೆ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ಹಳ್ಳಿಗಳಲ್ಲಿ ಸಾಧಾರಣವಾಗಿ ಎಲ್ಲಾ ಹವಾಮಾನಗಳಲ್ಲಿ ಕೂಡ ಬೆಳೀತಾರೆ. ಇದರಲ್ಲಿ ವಿಟಮಿನ್ ಸಿ ಧಾರಾಳವಾಗಿದೆ. ಪೊಟ್ಯಾಷಿಯಂ ಹಾಗೂ ಫೈಬರ್ ಅಂಶ ಕೂಡ ಇದೆ. ಇದರ ಸೇವನೆಯಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ನವಲಗುಂದದಿಂದ 4 ಕಿಲೋಮೀಟರ್ ದೂರದ ಹೆದ್ದಾರಿ ಪಕ್ಕದಲ್ಲೇ 4 ಎಕರೆ ಸೀಬೆ ತೋಟ ಇದೆ. ಈ ತೋಟದ ಮಾಲೀಕರು ಸಾಯಿಬಾಬಾ ಅರ್ಜುನಪ್ಪ ಆನೆಗುಂದಿ ಅವರು. ಅವರು ಕೃಷಿ ಕುಟುಂಬದಿಂದ ಬಂದಿಲ್ಲ. ನವಲಗುಂದದ ಪದವಿ ಕಾಲೇಜಿನಲ್ಲಿ ಬಿಕಾಂ ಮುಗಿಸಿ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಒಟ್ಟು 17 ಎಕರೆ ಜಮೀನಿದೆ. 2014 ಗೋವಿನ ಜೋಳ, ಕಡಲೆ, ಸೂರ್ಯಕಾಂತಿ ಮುಂತಾದ ಬೆಳೆಗಳನ್ನ ಬಿತ್ತಿದ್ರೂ ಕೂಡ ಬೆಳೆಗಳು ಸರಿಯಾಗಿ ಬಂದಿರಲಿಲ್ಲ. ಹೀಗಾಗಿ ಪರ್ಯಾಯ ಬೆಳೆ ಬೆಳಿಬೇಕು ಅಂತ ನಿರ್ಧಾರ ಮಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಮಾಹಿತಿ ಪಡೆಯೋದಕ್ಕೆ ಅಂತ ಹೋದ್ರು. ಅಲ್ಲಿರುವಂತಹ ಕೃಷಿ ತಜ್ಞರ ಜೊತೆ ಚರ್ಚೆ ಮಾಡಿ 4 ಎಕರೆಯಲ್ಲಿ ಸೀಬೆ ಸಸಿ ನೆಡಲು ತೀರ್ಮಾನಿಸಿದ್ರು. ಕೃಷಿ ವಿಶ್ವವಿದ್ಯಾನಿಲಯದಿಂದಲೇ ಒಂದು ಗಿಡಕ್ಕೆ 45 ರೂಪಾಯಿಯಂತೆ ಲಕ್ನೌ 49 ತಳಿಯ ಸಸಿಯನ್ನ ಖರೀದಿಸಿ ಗಿಡದಿಂದ ಗಿಡಕ್ಕೆ 16 ಅಡಿ, ಸಾಲಿಂದ ಸಾಲಿಗೆ 8 ಅಡಿ ಅಂತರದಲ್ಲಿ ಒಟ್ಟು 1,000 ಸಸಿಗಳನ್ನ ನಾಟಿ ಮಾಡಿದ್ರು. ನೀರಿಗಾಗಿ ಕೂಡ ಅವರು ಮಾಡಿರುವಂತಹ ಸಾಹಸ ಅಷ್ಟಿಷ್ಟಲ್ಲ, ಜಮೀನಿನಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಬೆಣ್ಣೆ ಹಳ್ಳದಿಂದ ಪೈಪ್ಲೈನ್ ಮುಖಾಂತರ ನೀರನ್ನ ತಂದು

आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। बीके सुमित्रा मत्तु संगडिगरिंद जनपद गीते। ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೊಡನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಭೂಮಿ ತೂಕದ ಗಾಳಿ ಬಿಸಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ, ಗೂಡಾಗಿ ಚಲಿದಳು ಗಂಗಮ್ಮ ತಾಯಿ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಏರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ನೀ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ, ಮಾಯದಂತ ಮಳೆ ಆರು ಸಾವಿರ ಒಡ್ಡರ ಕರ್ಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಮೂರು ಸಾವಿರ ಗುದ್ದಲಿ ತರಿಸಿ, ಮೂರು ಸಾವಿರ ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ ನಾನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ ನಾನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮರಗಾದ ಕೆರೆ, ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆ, ಒಂದು ಬಂಡಿಲಿ ವಿಳೆ ದಡಕೆ ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ, ಮೂಲೆ ಮೂಲೆಗೆ ಗಂಗಮ್ಮ ಮಾಡಿಸಯ್ಯೋ ನಾನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಗಂಗಮ್ಮ ಮಾಡಿಸಯ್ಯೋ ನಾನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಬಿಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದ ಜನಪದ ಗೀತೆಯನ್ನು ಕೇಳಿದಿರಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ, ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ, ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ